ಎಫ್ಎಂ 100.6. ಕೃಷಿ ರಂಗ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತದನಂತರ ಪ್ರಾಯೋಜಿತ ಕಾರ್ಯಕ್ರಮ ನೂ ಆಲ್ಗಿ ಫೋಲಿಯರ್ ಸ್ಪ್ರೇ ಮೂಡಿ ಬರಲಿದೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕ ಬಾಸುಬಣ್ಣ, ಅಲ್ಲ, ಎರಡು ಕೊಡೆಗಳಿರೋ ಜಾಗದಲ್ಲಿ ಒಂದೇ ಕೊಡೆ ಬಂದ್ ಕೂತೈತೆ ಇವತ್ತು ಅಟ್ಟಿನಾಗೆ. ನಮ್ ರಾಜಣ್ಣೆ ಶಂಕರಣ್ಣ ಇನ್ನೂ ಬಂದಿಲ್ಲ, ಅದೆಲ್ಲೋ ಹೋಯ್ತಾ ಇದ್ದಂತೆ ಬೆಳಗ್ಗೆನೆ. ನೀನು, ನಾನ್ ನಿನ್ಗೆ ಕೊಡ ತಂದ್ ಕೊಟ್ಟಿದ್ದೀನಿ, ನೀನ್ ನಂಗೆ ನನ್ಗೆ ಕೊಡೆ ಅಂತ ಹೆಸರಿಟ್ಬಿಡದ. ನಿಂಗ್ ಅರ್ಥ ಆಗೋಯ್ತಾ ಅಲ್ಲ ಹೇಳಿದ್ದು? ಏನ್ ಅಷ್ಟೊಂದು ಪೆದ್ದ ಅನ್ಕೊಂಡೇನನ್ನ? ಬಿಡಪ್ಪ, ಅಲ್ಲ ನೀನು ಗುರುಯಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ಅದೇ ಆಶ್ಚರ್ಯ. ಪಾಪ ಕೊಡ್ರೇಳ್ತಿರ್ನಿಲ್ವಾ, ಮಾತಾಡ್ತಿರ್ತಾರೆ ಅಂತ ಹೇಳಿ ಸ್ವಾಮಿ. ಬನ್ನಿ ಬನ್ನಿ ಬನ್ನಿ. ಪ್ರತಿ ವಾರಕ್ಕೂ ನೀ ಕರ್ಕೊ ಬತ್ತಿದ್ದೆ, ಈಗ ಅದ್ ಯಾರನ್ನ ಅವನೇ ಕರ್ಕೊಂಡ್ ಬಂದ ಇರಪ್ಪ. ಮೊದ್ಲು ಪಾಪೇಗೌಡರು ಬಂದವ್ರ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಪಾಪೇಗೌಡ್ರೆ ಹೇಳಿ ಸ್ವಾಮಿ. ನಮ್ಮೂರು ನೋಡಿದ್ರಾ? ನೋಡಿದ್ರೆ ಇಷ್ಟವಾಯ್ತಾ? ಬಹಳ ಇಷ್ಟವಾಯ್ತು ಸ್ವಾಮಿ. ಇವ್ರು ನೋಡಿ ನಮ್ಗೆ ಅಣ್ಣ ಸುಬ್ಬಣ್ಣ ಅಂತ. ಸುಬ್ಬಣ್ಣ ಪಾಪೇಗೌಡ್ರೆ ನಮಸ್ತೆ. ನಮಸ್ತೆ ಸ್ವಾಮಿ. ಅವರು ಕೆಲವ ರುಚಿ ರುಚಿಯಾಗಿ ತಾಯಿ ನಮಸ್ತೆ. ನಮಸ್ತೆ. ರುಚಿ ರುಚಿಯಾಗಿ ಕಷಾಯ ಮಾಡ್ತಾರೆ ಪಾಪೇಗೌಡ್ರೆ. ಇವತ್ ನೀವು ಕುಡ್ಕೊಂಡು ಹೋಗ್ಲೇಬೇಕು. ಮಹದಾನಂದವಾಗಿದೆ ಸ್ವಾಮಿ. ಮೊದ್ಲು ಕಷಾಯ ಹೊತ್ತು ಸ್ಪೆಷಲ್ ಆಗಿ ಮಾಡಿ ನೀನು. ಇವ್ ನನ್ ಪಟ್ಟ ಶಿಷ್ಯ ರಾಜಣ್ಣ ಅಂತ. ಬನ್ನಿ ಯಜಮಾನ್ರೆ. ಬನ್ನಿ ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ. ನೋಡಿ, ನಿಮ್ಮನ್ ಪರಿಚಯ ಮಾಡ್ಕೊಡದ್ ಬಿಟ್ಬಿಟ್ಟು ಕಷಾಯ ಅದು ಇದು ಬರೀ ತಿನ್ನೋದ್ರಾಗ ಇರ್ತಾನೆ. ನೋಡಪ್ಪ, ಈಗ ಪರಿಚಯ ಮಾಡ್ಕೊಡ್ತೀನಿ. ನಾನು ಊರ್ಗ ಹೋಗಿದ್ದೆ, ಇವ್ರ ಊರ್ಗೆ. ಇವರು ಫೋನ್ ಮಾಡ್ಬಿಟ್ಟು ಈ ತರ ಅದೇ ಊರಲ್ಲಿ ಬನ್ನಿ ಅಂತ ಅಂದಿದ್ರು. ನನ್ನ ಹೋಗಿದ್ದೆ ಚಂದಾಗಿ ಒಳ್ಳೆ ಭೋಜನ ಆಯ್ತು. ಬಿಟ್ರೆ ಬರೀ ಭೋಜನ. ಇವರು ಸುಮಾರು ಒಂದ್ 60 ವರ್ಷ ನಾಡಕದಲ್ಲಿ ಪಳಗದವ್ರು. ಕರ್ಕೊಂಬಂದಾಗ್ಲೇ ಗೊತ್ತಾಯ್ತು ಬಿಡು. ಅದ್ರ ಜೊತೆಗೆ ವ್ಯವಸಾಯದಲ್ಲೂ ಪಳಗದು ಹುಲಿ. ನೀ ವ್ಯವಸಾಯದ ಕೇಳಕ್ ಹೋಗಿರ್ಲಕ್ಕ ಬಿಡು, ಯಾವ್ದೋ ನಾಟಕದ ವಿಚಾರಕ್ಕೆ ಕೇಳಕ್ ಹುಲಿ ಅಂತೆ. ಅದಕ್ಕೆ ಹೋಗಿದ್ದಕ್ಕಪ್ಪ. ಈಗ ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ ಅಲ್ವಾ, ಹಿಂಗೆ ಬೇರೆ ಬೇರೆ ಇದನ್ನೆಲ್ಲ ಬೆಳೀತಾರೆ. ಅದರಿಂದ ನಿಮ್ನೆಲ್ಲ ತೋರ್ಸಂಬಂದ್ಬಿಟ್ಟು ಕರ್ಕ ಬಂದಿವ್ನಿ. ಒಳ್ಳೆ ಕೆಲಸ ಮಾಡಿದೆ ಬಿಡು. ಆಮೇಲೆ ಇವ್ರು ಪಾತ್ರ ಕೊಡೋದು ಯಾವ್ದು ಗೊತ್ತಪ್ಪ? ಎದ್ರಕೊಬಿಡ್ತೀನಿ ನೀನು. ಯಾಕಪ್ಪ ಕೀಚಕಂದ? ಅಯ್ಯ ಭೀಮಾ, ಭೀಮಾ ಘಟೋದ್ಗಜ ಭೀಮಾ ಕೇಳಿದ್ಯಾ? ಆ ತರ ಪಾತ್ರ ಹೆಂಗಿದ್ರು? ಭೀಮನ್ ಪಾತ್ರ ನೋಡಿದ್ರೆ ಕಂಡ್ರು. ಘಟೋದ್ಗಜ ಭೀಮನ ಮಗ ಸ್ವಾಮಿ. ಭೀಮನ ಮಗ ಅವ್ರ ಘಟೋದ್ಗನ ಅವ್ರ ಅಪ್ಪ ಇವ್ರು. ಈಗ ಈಗ ಹೆಂಗೂ ಬಂದಿದ್ದೀರಿ ಹೇಳಿ ಸ್ವಾಮಿ. ನೀವ್ ಮಾತ್ ಕೇಳಿದ್ರೆ ಗೊತ್ತಾಯ್ತು ಎಲ್ಲ. ನೀವು ಶಂಕರಪ್ಪ ನಿಮ್ಗೆ ಸಿಕ್ಕವನೇ ಅಂದ್ರೆ ಯಾವ್ದೋ ನಾಟಕದ ಕಂಪ್ನಿಲ ಸಿಕ್ಕಿರ್ಬೇಕು. ಮೊದ್ಲಿಂದ ನಾಟಕದಲ್ಲಿ ಪರಿಚಯಕ್ಕಪ್ಪ ಇವ್ರು. ಈಗ ಒಂದು ಡೈಲಾಗ್ ಹೇಳ್ಬಿಡಿ ಹಾಗಾದ್ರೆ. ಭೀಮಂದು ಹಲೈ ಪಂಚಾಲಿ ಅರ್ಜುನನು ಅನುಮೋದಿಸದಿರಲಿ, ನಕುಲ ಸಹದೇವರು ಕಡೆಗಾಣಿಸದಿರಲಿ, ಏ ನಿನ್ನ ಶಪಥವನ್ನು ಈಡೇರಿಸದೆ ಎಂದಿಗೂ ಬಿಡುವುದಿಲ್ಲ. ನಾನು ನನ್ನ ಗದೆ ಎರಡೇ ಆ ಕುರುಕುಲವನ್ನು ನಾಶ ಮಾಡಿ ಬರುತ್ತೇನೆ. ನೀನು ಚಿಂತಿಸಬೇಡ, ಚಿಂತಿಸಬೇಡಪ್ಪ ಅಂಚಾಲಿ. ವಾ ವಾ ವಾ ವಾ ಅಲ್ಲ ಮೇಕಪ್ ಮಾಡ್ಬಿಟ್ಟು ಬೆಚ್ಚೋಗ್ಬಿಟ್ಟಲ್ವಾ ಪಕ್ಕದಲ್ಲಿ ಕೂತಿದ್ನಲ್ಲ ಇವರು ತಕ್ಷಣಕ್ಕೆ ಹೇಳ್ತೀನಿ ಅಂದ್ಬಿಟ್ಟು ಹೇಳಿದ್ರೆ ಒಸಿ ಹುಷಾರಾಗುವೆ ತಕ್ಷಣಕ್ಕೆ ಡೈಲಾಗ್ ಹೇಳ್ಬಿಟ್ರೆ ಬೆಚ್ಚೋಗ್ಬಿಟ್ಟಿ ನಾನು ಹಂಗೆ ನಾಟಕ ಮಾಡಿ ರೂಢಿ ಇರೋವನ್ನೇ ಬೆಚ್ಚಬಿಟ್ರೆ ಅಲ್ಲ ಕವ ಈಗ ನಾಟಕದಲ್ಲಿ ನಾಟಕ ಮಾಡ್ತಾರ ಅಂತ ಗೊತ್ತಿರ್ತದೆ ಇವ್ರು ಇದ್ದಕ್ಕಿದಂಗೆ ಅಂದ್ಬಿಟ್ರೆ ಎದ್ರಿಕೆ ಇರ್ಲಿ ಬಿಡಪ್ಪ ಈಗ ಪಾಪೇಗೌಡ್ರೆ ಹೇಳಿ ಅದೇನು ಹೇಳ್ತಿದ್ನಲ್ಲ ಏನೇನೋ ಕೃಷಿ ಎಲ್ಲ ಮಾಡ್ತೀರಿ ಅಂತ ಅದ್ರ ಬಗ್ಗೆ ವಸಿ ಹೇಳಿ. ಸ್ವಾಮಿ ನಾನು ಭೂಮಿಯಲ್ಲಿ ತೆಂಗಿನ ಗಿಡ ಕಬ್ಬು ರಾಗಿ ಭತ್ತ ಇವನ್ನೆಲ್ಲ ನಾನು ಬೆಳೀತಾ ಇದ್ದೀನಿ ಸ್ವಾಮಿ. ಈಗ ಎಷ್ಟು ವಯಸ್ಸು ನಿಮಗೆ? ನನಗೆ ಆಲೇ 76 ವರ್ಷ. ಈ ನಾಟಕದ ಬಣ್ಣ ಹಾಕಿ ಎಷ್ಟು ವರ್ಷ ಆಯ್ತು? ಸುಮಾರು ಆಲೇ 20ನೇ ವಯಸ್ಸಿನಲ್ಲಿ ಹಾಕಿದ್ದು ಸ್ವಾಮಿ. ಯಾವ್ದು ಮೊದಲನೇ ನಾಟಕ? ಮೊದಲನೇ ನಾಟಕ ಅಭಿಮನ್ಯು ಮಾಡಿದ್ದೆ. ಹೌದಾ? ಹಾಗೆ ಎಲ್ಲಾ ಪಾತ್ರಗಳು ಮಾಡಿ ಮಾಡಿ ಕೊನೆಗೆ ಈಗ ಒಂದು 7-8 ವರ್ಷ. ಈಗ ರಾಜಣ್ಣ ಒಂದು ವಿಚಾರ ಇವತ್ತು ಪಾಪೇಗೌಡ್ರಿ ತಿಳ್ಕೋಬೇಕು. ಏನಪ್ಪ ಈಗ ಬದುಕು ನಡ್ಸಕ್ಕೆ ಕೃಷಿ ಮಾಡ್ತಾವ್ರ ಇಲ್ಲ ಹಿಂಗೆ ನಾಟಕ ಮಾಡ್ತಾವ್ರ ಅಂತ? ಏ ಇಲ್ಲ ಕಬ್ಬುಡ ಅವರು ಹಳ್ಳಿಯವರು, ಅವ್ರು ನೋಡಿದ್ರೆ ಗೊತ್ತಾಗೋಯ್ತದೆ ಅವ್ರು ಬದುಕ್ ನಡ್ಸಕ್ಕೆ ಕೃಷಿನೇ ಮಾಡ್ತಾ ಇರೋದು. ಸುಬ್ಬಣ್ಣ ಶಂಕರಣ್ಣ ನಂಗಲ್ಲ ಸುಬ್ಬಣ್ಣ ನೋಡ್ಕೊಂಡು ಹೇಳಕ್ಕೇಳಪ್ಪ. ಈಗ ಪೌರಾಣಿಕ ನಾಟಕಗಳು ಏನಾದ್ರು ಉಳ್ಕೊಂಡೇವೆ ಅಂತಂದ್ರೆ ನನ್ನಂತವ್ರು ನಮ್ಮ ಪಾಪೇಗೌಡ್ರ ಅಂತವ್ರಿಂದೇನೆ ಉಳ್ಕೊಂಡಿರೋದು. ನಾವ್ ಈಗ್ಲೂ ನಾಟಕದ ಹುಚ್ಚ ಇಟ್ಕೊಂಡಿದೀವಿ. ಹುಚ್ಚಲ ಕಪ್ಪ ಇದ್ ಕಲೆ ಇದು. ಸರಿ ಕಣ್ಣ, ಈಗ ಅವರು ಬದುಕ್ ಮಾಡಕ್ ವ್ಯವಸಾಯ, ಅದ್ರಲ್ಲಿ ಹುಲಿ ಅನ್ಲಿಲ್ವಾ ನಾನು? ಹವ್ಯಾಸ ಆದ್ರೆ ನಮ್ ಶಂಕರಣ್ಣ ಹಂಗಲ್ಲ. ಈ ರಾಜನ ಜೊತೆಗೆ ಹಾಕೊಂಡು ಮಾಡ್ತಾವನಿ ತಡಿಯಪ್ಪ ಪಾಪೇಗೌಡ್ರೆ ಹೇಳಿ. ಈಗ ಎಷ್ಟು ಎಕರೆ ಭೂಮಿ ಇದೆ? 3 ಎಕರೆ ಭೂಮಿ ಇದೆ ಸ್ವಾಮಿ. ನಮ್ಗೆ ಈಗ 1 ಎಕರೆ ತೆಂಗಿನ ಗಿಡ ಇದೆ, 1 ಎಕರೆ ಕಬ್ಬು, ಇನ್ 1 ಎಕರೆ ಈ ಹಲಸಂದೆ ಹೆಸರು ಉದ್ದು ಇವನ್ನೆಲ್ಲ ಕಿರಾಣಿ ಬೆಳೆಯಕ್ ಬಿಟ್ಕೊಂಡಿದೀವಿ ಸ್ವಾಮಿ. 1 ಎಕರೆ ಕಬ್ಬು ನಾನು ಬೆಳಿಬೇಕಾದ್ರೆ 1 ಎಕರೆಗೆ 10 ಗಾಡಿ ಗೊಬ್ಬರ ಹೊಡಿತೀನಿ. 10 ಗಾಡಿ ಗೊಬ್ಬರ ಹೊಡೆದು ಚೆನ್ನಾಗಿ ಉಳುಮೆ ಮಾಡಿ 5-7 ಮನು ಅದನ್ನ ಯಾವ ತಿಂಗಳಲ್ಲಿ ನಾಟಿ ಮಾಡ್ಬೇಕಪ್ಪ ಅಂದ್ರೆ ಜೂನ್ ತಿಂಗಳಲ್ಲಿ ನಾಟಿ ಮಾಡ್ಬೇಕು. ಈ ಜನವರಿಲಿ ನಾಟಿ ಮಾಡಿದ್ರೆ ಅಂತ ಇಳುವರಿ ಕೊಡೋದಿಲ್ಲ. ಹೌದು, ಜೂನ್ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಒಳ್ಳೆ ಮೆನ್ಯೂರು ಜಾಸ್ತಿ ಕೊಡದಂಗೆ ಮನೆ ಗೊಬ್ಬರವನ್ನು ಕೊಟ್ಕೊಂಡು ಚೆನ್ನಾಗಿ ನೀರು ಕೊಟ್ಕೊಂಡು ಬೆಳೆದ್ರೆ ಸ್ವಾಮಿ 1 ಎಕರೆಗೆ 80-100 ಟನ್ ಕಬ್ಬ ಬೆಳೀತೀನಿ. ಅಲ್ಲಿಂದ ತೆಂಗು 1 ಎಕರೆ ತೆಂಗಿನ ಗಿಡ ಇದೆ ಸ್ವಾಮಿ, 1 ಎಕರೆಗೆ 48-50 ಗಿಡ ಇದೆ. 1 ವರ್ಷಕ್ಕೆ 1 ತೆಂಗಿನ ಮರ 150-175 ಕಾಯಿ ಕೊಡ್ತದೆ. ಒಂದ್ ತೆಂಗಿನ ಮರ ತಿಳ್ಕೊಳ್ಳಪ್ಪ, 150-170 ಕಾಯಿ ಕೊಡ್ತದೆ ಸ್ವಾಮಿ. ಆ 50 ಮರಕ್ಕೆ 1 ವರ್ಷಕ್ಕೆ ಇಲ್ಲ ಅಂದ್ರು 5-6 ಸಾವಿರ ಕಾಯಿ ಕಟ್ತೀನಿ. ಈಗ ಹೆಂಗೆ ಆರೈಕೆ ಹೆಂಗ್ ಮಾಡ್ತೀರಿ? ಆರೈಕೆ ಏನಿಲ್ಲ ಸ್ವಾಮಿ, ವರ್ಷಕ್ಕೆ 1 ಸಾರಿ 20 ಗಾಡಿ 1-10 ಗಾಡಿ ಗೊಬ್ಬರ, 1-4 ಸಾರಿ ಉಳುಮೆ, ಒಳ್ಳೆ ಚೆನ್ನಾಗಿ ನೀರು, ಇದನ್ನ ಫಲಭರಿತವಾಗಿ ಕೊಟ್ಕೊಂಡು ಹೋದ್ರೆ ಒಳ್ಳೆ ಫಲ ಕೊಡ್ತದೆ ಸ್ವಾಮಿ ತೆಂಗಿನ ಗಿಡ. ಈಗ ನಾಟಕದಲ್ಲೂ ನೀವು ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀರಿ, ಆಮೇಲೆ ಇವನು ಹೇಳ್ದಂಗೆ ನಾಟಕದ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತೀರಿ, ಪಾತ್ರ ವಹಿಸ್ತೀರಿ, ಇಷ್ಟವಾಗಿರೋ ಯಾವ್ದಾರ ಒಂದು ಪಾತ್ರ ಡೈಲಾಗ್ ಇನ್ನೊಂದು ಹೇಳಿ ಮತ್ತೆ. ಈಗ ಶುರು ಮಾಡಕ್ ಮೊದ್ಲೆ ಮಾಡಿರ, ಈಗ ಮಾಡ್ತೀನಿ, ಬೆಚ್ಚೋಗ್ಬಿಡ್ತೀನಿ. ಹಿಡು ಬಿಡೆ ಕೆನುಡಿಬೆ ಸುಬಲ ಸುತೆ ಬಿಡು ಬಿಡೆ ಕೆನುಡಿಬೆ ಚಂಡತ ನದಿ ದೋರ್ದಂಡ ವಿಕ್ರಮದಿ ಚಂಡತ ನದಿ ದೋರ್ದಂಡ ವಿಕ್ರಮದ ಖಂಡಿಸುವೆನುವ ದುರ್ಯೋಧನ ಬಂಡ ಹೇಳಿ ದುಶ್ಯಾಸನ ರಕ್ತ ಬಂಡ ದುಶ್ಯಾಸನ ರಕ್ತ ಮಂಡೆ ಬೋಚಿ ಮುಡಿ ಕಟ್ಟುವೆ ರಮಣಿ ಬಿಡು ಬಿಡೆ ಕೆನುಡಿಬೆ ಸುಬಲ ಸುತೆ ಬಿಡು ಬಿಡೆ ಕೆನುಡಿಬೆ ಸುಬಲ ಸುತೆ ಬಿಡು ಬಿಡೆ ಕೆನುಡಿಬೆ. ಸುಬ್ಬಣ್ಣ ಏನಾದ್ರು ಇರಪ್ಪ, ಇವ್ರ ಕೈಗೆ ಏನಾದ್ರು ಗದೆ ಗಿದೆ ಇದ್ಬಿಟ್ಟಿದ್ರೆ ನನಗೆ ಗುದ್ ಬಿಡೋರ್ಕಪ್ಪ. ಅದನ್ನೆಲ್ಲ ಇರ್ಲಿ, ಏನ ಕೈ ಬಾಯಿ ಹಿಂಗ್ ಆಡಿಸ್ತಾರ ಇವ್ರು? ನಮ್ ಶಂಕರಣ್ಣ ಆ ಪಾಟಿ ವರ್ಷದಿಂದ ನಾಟಕ ಮಾಡ್ತಾನೆ, ಒಂದಿನ ಹಿಂಗ್ ಒಂದು ಉದುರಿಸ್ಲಿಲ್ಲ. ಹೆಂಗ್ ಉದುರಿಸ ಅಪ್ಪೋ, ನನಗೆ ಇವ್ರು ಮಾಡ್ತಿದ್ರೆ ಎಲ್ಲಿ ಗುದ್ ನನಗ್ ಗುದಿಸ್ಬಿಟ್ರ ಅಂದ್ಬಿಟ್ಟು ನಾ ಎದ್ರಕ ಕೂತೀನಿ. ನೀ ನೋಡ ಸರಿ ಆಯ್ತು ಕೈ, ಅಯ್ಯೋ ಗುದ್ ನಾನೇನಾರ ಗುದಿಗಿದ್ರೆ ನಿನಗೆ ಗುದಿ ಅದು. ಈಗ ಪಾಪೇಗೌಡ್ರ ಹೇಳಿ ಸ್ವಾಮಿ. ಈಗ ನಿಮ್ದು ಕಂಠ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಏನ ಶರೀರ, ಇದೆಂಗೆ ಮೇಂಟೈನ್ ಹೆಂಗ್ ಮಾಡ್ತೀರಿ? ಕಷಾಯ ಗಿಷಾಯ? ಯಾವ ಕಷಾಯನೂ ಇಲ್ಲ ಸ್ವಾಮಿ, ಆದಿಯಿಂದ ನಾವು ಹುಳ್ಳಿ ಕಾಳು ಸಾರು ರಾಗಿ ಮುದ್ದೆ ಆನಂದವಾಗಿ ಉಣ್ತೀವಿ ಸ್ವಾಮಿ. ಗಿಡಿ ಗಿಡಿ ಕುಡಿದ್ರೆ ಬುದ್ಧಿ ಗಿಡಿ ಗಿಡಿ ಯಾವ್ದು ಹಂಗೆ. ಅದರಿಂದ ಕಂಠ ಎಲ್ ಹೋದ್ರು ಪರಮಾನಂದ ಭರಿತವಾಗಿದೆ. ಒಂದು ಪುರಂದರದಾಸರ ಕೀರ್ತನೆ ನಂಗೆ ಸಣ್ಣ ಪುರಂದ್ರದಾಸರದು ಮುಕ್ತಾಯದಲ್ಲಿ ಆಡ್ಸಪ್ಪ, ಈಗಲೇ ಕಳಿಸ್ಬಿಡ್ಬೇಕಂತಿದ್ದೀನಿ. ಸಂತೆಗೆ ಬಂತಂತೆ ಅದು ಏಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಕಂಡ ಸಕ್ಕರೆ ಮಿತಮಿಲ್ಲವಂತೆ ಕಂಡ ಎಲುಬು ಕಡಿದಿತ್ತಂತೆ ಕಂಡ ಸಕ್ಕರೆ ಮಿತಮಿಲ್ಲವಂತೆ ಕಂಡ ಎಲುಬು ಕಡಿದಿತ್ತಂತೆ ಎಲ್ಲಿರು ಮಕ್ಕಳ ದೆಚ್ಚಿತಂತೆ ಕೊಂಡು ಹೋಗುವ ಗಜಾದಿಲ್ಲವಂತೆ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಏಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಬರದಿ ಅಂಗಡಿ ಹೊಕ್ಕೀತಂತೆ ತಿರುಬಿ ದೊಣ್ಣೆಯ ನಿಕ್ಕಿದರಂತೆ ಬರದಿ ಅಂಗಡಿ ಹೊಕ್ಕೀತಂತೆ ತಿರುಬಿ ದೊಣ್ಣೆಯ ನಿಕ್ಕಿದರಂತೆ ಮರೆತರಿಂದು ವ್ಯರ್ಥವಂತೆ ನರಕದೊಳಗೆ ಬಿದ್ದೀತಂತೆ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಏಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಆದಿ ತಪ್ಪಿ ನಡೆದು ಯಮನ ಬಾಧೆಗೆ ಆತ ಗುರಿಯಾಯ್ತಂತೆ ಆದಿ ತಪ್ಪಿ ನಡೆದು ಯಮನ ಬಾಧೆಗೆ ಆತ ಗುರಿಯಾಯ್ತಂತೆ ನಾನಾ ಜನ್ಮವನ್ನೆತ್ತೀತಂತೆ ಮಾನವನಾಗಿ ಹುಟ್ಟೀತಂತೆ ಕುರುಡುನಾಗಿ ಸಂತೆಗೆ ಬಂತಂತೆ ಅದು ಏಕೆ ಬಂತೋ ಕುರುಡುನಾಗಿ ಸಂತೆಗೆ ಬಂತಂತೆ ಕಾನನ ಕಾನನ ತಿರುಗೀತಂತೆ ಗಾನ ತನ್ನನೆ ಮರೆಯೀತಂತೆ ಮಂಗನ ಕೈಯಲ್ಲಿ ಮಾಣಿಕ್ಯವಂತೆ ಹಾಂಗು ಹಿಂಗು ಕಳೆದಿತ್ತಂತೆ ರಂಗಾಪುರಂದರ ವಿಠಲದ ಮರೆತು ಭಂಗ ಬಗಳ ಪಟ್ಟೀತಂತೆ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಏಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಈಗ ನಾನು ಅದಕ್ಕೆ ಕಾಯ್ತಿದ್ದು ಅಂಕಿತ ನಾಮ ಬರ್ಬೇಕವ್ವಾ ಪುರಂದ್ರದಾಸರದು ಕರೆಕ್ಟ್ ಆಗಿ ಮುಗಿಸಿದ್ರು ಪಾಪೇಗೌಡ್ರೆ ನೀವು ಬರೀ ಭೀಮನ ಪಾತ್ರದಲ್ಲಿ ಕೂಗಿ ಗರ್ಜಿಸ್ಬಿಡ್ತಿರಲ್ಲ ಅಂತ ಕಂಡಿದ್ದೆ ಏನ್ ಪುರಂದ್ರದಾಸರ ದೇವ್ರ ನಾಮವನ್ನ ಎಷ್ಟು ಚೆನ್ನಾಗಿ ಆಡ್ತೀರಿ ಗೌಡ್ರೆ ನೀವು ಒಂದು ತುಣುಕು ಸಣ್ಣದ ಇದೆ ಸ್ವಾಮಿ ಅದ ಈಗಲೇ ಆಡಿರ ಕೂಗಿರ ಮೆಲ್ಲ ಮೆಲ್ಲಗಾಡಿ ನನಗೊಂದ್ ಸ್ವಲ್ಪ ಎದೆ ಇದು ನೀನ ಜನ ತಂದು ಕಾರುಣ್ಯ ಸಿಂಧು ನೀನ ಜನ ತಂದು ಮದ ಗಜ ಬೆಲ್ಲ ಕೂಡಿ ದೊಡೇನು ಅದರ ಬೆಳ್ಳ ಕೊದಗಾಲಿಲ್ಲ ಮದ ಗಜ ಬೆಲ್ಲ ಕುಡಿ ದೊಡೇನು ಅದರ ಬೆಳ್ಳ ಕೊದಗಾಲಿಲ್ಲ ಮದ ನೀ ನೈ ಮಧು ಶೋಧನ ನೆಂದರ್ ಮದ ನೀ ನೈ ಮಧು ಶೋಧನ ನೆಂದರ್ ಮುದದಿಂದಲಿ ಬಂದು ಒದಗಿದ ಕೃಷ್ಣ ನೀನ ಜನ ತಂದು ಕಾರುಣ್ಯ ಸಿಂಧು ನೀನ ಜನ ತಂದು ಇದೇನು ಅರ್ಜುನ್ ಪಾತ್ರಕ ಕೊಟ್ಟಿದ್ದೆ ಹಂಗೆ ಇದು ಇಲ್ಲ ಪುರಂದರದಾಸರಕ್ಕೆ ಅದೇ ಇರ್ಬೋದು ನಾಟಕದಲ್ಲಿ ಹಾಕೊಂಡವರೆಲ್ಲ ಯಾವ್ದಕ್ಕೆ ಯಾರ ಪಾತ್ರಕ ಇದ ಯಾವ ಪಾತ್ರಕ್ಕೂ ಹಾಕಿಲ್ಲ ಸ್ವಾಮಿ ಆದ್ರೆ ಹಾಕೋಬಹುದು ಅರ್ಜುನ್ ಪಾತ್ರಕ್ಕೆ ಯಾಕಂದ್ರೆ ಕೃಷ್ಣನ್ ಧ್ಯಾನ ಮಾಡೋದಲ್ವೇ ಅರ್ಜುನನ್ ಪಾತ್ರಕ್ಕೆ ಹಾಕಬಹುದಾಗಿತ್ತು ಕಮ್ಮಿ ಆದ್ಮೇಲೆ ಮುಂದ್ ವರ್ಷ ಆಡ್ಸೇ ಬಿಡು ಕೃಷ್ಣ ಅರ್ಜುನ ಕಾಳಗುವ ಇಲ್ಲ ಇವ್ರದ್ದೇ ಒಂದ್ ನಾಟಕ ಮಾಡೋಮ ಅಂತ ತೀರ್ಮಾನ ಮಾಡ್ಕೊಂಡಿವ್ ನೀತ್ರ ಕೊಡೋಣ ಮಾಡಿ ಅವ ನೀ ಮಾಡ್ತೀನಿ ಅಂದ್ರೆ ನೀವು ಕೊಡೋಕ್ಕಿಂತ ಹೆಚ್ಚಾದು ನಿನ್ನಂಗೇನು ಟೊಳ್ಳಿ ಅದಿಯ ಅವಳದು ನೀನು ಎದೆ ಹಿಡ್ಕ ಕೂತಿದ್ದೆ ಈಗ ಅವ್ರು ಗರ್ಜ ಅಯ್ಯಪ್ಪೋ ನೀನಿದ್ರೆ ಎಷ್ಟೊತ್ತಿಗೆ ಬಿದ್ದೆ ಹೋಗೋ ಏನೋ ನೀನ್ ಸ್ವಲ್ಪ ಕೂತ ಇಲ್ಲ ಕೂತಿಲ್ಲ ನಾನು ದೂರ ಕೂತಿರೋದ್ರಿಂದ ಉಳ್ಕೊಂಡಿದ್ದೀನಿ ಆ ಪಾಟಿ ವರ್ಷದಿಂದ ನಾಟಕ ನಾಟಕ ಅಂತ ಬಡ್ಕತ್ತದೆ ಒಂದ್ ಆಟ ಹಿಂಗ್ ಬುಣ್ಣಿಲ್ಲ ಎಲ್ಲೂ ನೀ ಕೂತ್ಕೊಂಡು ಬಿಡ್ತೀನಿ ಬಿಡ್ತೀನಿ ಈಗ ನಿನಗೆ ಬಿಡ್ತೀನಿ ಮುಂದಿನ ವಾರದ ಅಷ್ಟೊತ್ತಿಗೆ ನಾನು ಬಿಟ್ಟು ಬಿಟ್ರೆ ನಿಮ್ ಕೂತ್ಕೊಳಕ್ ಅದವ ಇರ್ಲಿ ಪರವಾಗಿಲ್ಲ ನಾವ್ ಓಡೋದ್ರು ಪರವಾಗಿಲ್ಲ ನೀನ್ ಆಡ್ಲೇಬೇಕು ಬೇಡಕವ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ನನಗ್ ಪಾಪ ಪಾಪೇಗೌಡ್ರು ಬಂದವ್ರೆ ಪಾಪೇಗೌಡ್ರೆ ನೀವು ಇವತ್ ನಮ್ಮ ಊರಿಗೆ ಬಂದಿದ್ ಒಳ್ಳೇದಾಯ್ತು ಹೇಳಿ ಈಗ ಏನಾಗದೆ ಅಂದ್ರೆ ಮಳೆ ಬತ್ತಾದೆ ಕೃಷಿ ಮಾಡೋ ಟೈಮು ಅಲ್ವಾ ಈ ಟೈಮ್ನಾಗೆ ಇವನು ಹಸಿ ನಾಟಕ ಗಿಟ್ಕ ಮಾಡಕ್ ಹೋಗದೆ ಊರಲ್ಲಿರೋದೆ ಈ ಊರಿನ ಭಾಗ್ಯ ಮಳೆಗಾಲದಲ್ಲಿ ಯಾರು ಮಾಡಲ್ಲ ಈಗ ತಡಿ ಈಗ ಜೊತೆಯಾಗ ಅವ್ರು ಏನ್ ಹೇಳಿದ್ರು ಕೃಷಿನಾಗು ನಾನು ಉಲಿಯಂಗ್ ಅವ್ರೆ ಅಂತ ಹೇಳಿ ಈಗ ಒಬ್ಬ ರೈತ ಜವಾಬ್ದಾರಿಯಿಂದ ಏನೆಲ್ಲ ಕೆಲಸಗಳು ಮಾಡ್ಬೇಕು ಈಗ ನಿಮ್ಗೆ ಒಂದು ನಿಯಮಿತವಾಗಿ ಆದಾಯ ಬರ್ಬೇಕು ಅಂದ್ರೆ ಹೆಂಗ್ ಮಾಡ್ತೀರಿ ತೋಟದ ನಿರ್ವಹಣೆ ಒಂದ್ ಮೂರ್ನಾಲ್ಕು ಮಾತು ಎಷ್ಟು ಗಂಟೆಗೆ ಎದ್ದಿರಿ ಬೆಳಗ್ಗೆ ನೀವು ಐದು ಗಂಟೆಗೆ ಎದ್ಬಿಟ್ಟು ಐದು ಗಂಟೆಗೆ ಎದ್ದೆ ಮುಖ ತೊಳೆದು ಅಚ್ಚುಕಟ್ಟಾಕಿ ಟೀ ಗೀ ಕುಡ್ದೆ ನಾವು ಗದ್ದೆಗೆ ಹೋದ್ರೆ ತೋಟ ಎಲ್ಲ ಒಂದ್ ರೌಂಡ್ ಬಳಸ್ತೀನಿ ಸ್ವಾಮಿ ಅನಂತರ ಒಂದ 10 ತೆಂಗಿನ ಗಿಡ ಅಗೆಯೋದು, ಅದನ್ನ ಕಳೆ ಕೀಳೋದು, ಅದಕ್ಕೆ ಏನು ನಿರ್ವಹಣೆ ಮಾಡಬೇಕು, ಗೊಬ್ಬರ ಇತ್ಯಾದಿ ಅವನ್ನ ನಾವು ನಿರ್ವಹಣೆ ಮಾಡಿದ್ರೆ ಚೆನ್ನಾಗಿ ಫಲ ಕೊಡ್ತೇವೆ ಸ್ವಾಮಿ. ನಾವು ಮನೇಲಿ ಕುತ್ಕೊಂಡು ಈ ಒಂಥರ ಇದ್ರಂಗ್ ಕುತ್ಕೊಂಡ್ರೆ ಏನ್ ಕೊಡ್ತಾರೆ? ಆಸ್ಪತ್ರೆಗೆ ಎಷ್ಟು ಸರಿ ಹೋಗಿದಾರೆ? ಏನಿಲ್ಲ ಸ್ವಾಮಿ, ಏನ್ ವರ್ಷಕ್ಕೊಂದ್ಸಾರಿ ಹೋಗಲ್ಲ ನಾನು. ಯಾಕೆ ಕೇಳಿದೆ ಅಂದ್ರೆ, ನಿಮ್ಮ ಈ ಹುಮ್ಮಸ್ಸು ನಿಮ್ ವಯಸ್ಸನ್ನೇ ಮರ್ಸ್ ಬಿಟ್ಟದೆ. ನೀವು ಮಾತಾಡ್ತಿರೋ ರೀತಿ ನೋಡಿದ್ರೆ ನಾನು ಅದಕ್ಕೆ ಕೇಳ್ದಿಕ್ಕವ. ಹದಿನೆಂಟು ವರ್ಷದ ಯುವಕ, ನಮ್ಮ ಅಪ್ಪನ ಆಸ್ಪತ್ರೆಗೆ ಹೋಗಿರ್ನಿಲ್ಲ, ಹಂಗೆ ನೋಡಿ ಇವ್ರವೇ ಆಸ್ಪತ್ರೆನೇ ನೋಡಿಲ್ಲ 76 ವರ್ಷ. ಅವರು ನೋಡಪ್ಪ ಶಾರೀರ ನೋಡ. ಅಲ್ಲ ಅವ್ರನ್ನ ನೋಡಿದ್ರೆ ಹಂಗ ಅನ್ಸುತ್ತೆ ನನ್ನ ಶರೀರ ಶಾರೀರ ಎರಡು ಓಕೆ, ಎರಡು ಚೆನ್ನಾಗವೆ. ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಆಮೇಲೆ ಮುಂದೆ ಮುಂದೆ ಕೇಳಿ ಹೇಳವ್ರೆ ಸ್ವಾಮಿ. ಅದಕ್ಕೆ ಹೇಳಿದ್ದಾರೆ, ಗಗನೇ ರವಿರತ್ನಾನಿ ಗೃಹೇ ರತ್ನಾನಿ ಬಾಲಕಂ ಶಯನೆ ಶ್ರೀರತ್ನಾನಿ ಸಭಾಸ್ಥಾನ ರತ್ನ ಪಂಡಿತಂ ಅಂತ ಹೇಳೋರು. ಏನದ ಅರ್ಥ? ಗಗನದಲ್ಲಿ ಚಲಿಸುವ ಸೂರ್ಯನು ಒಂದು ರತ್ನಕ್ಕೆ ಸಮಾನ. ಅಲ್ಲಿಂದ ಗೃಹೇ ರತ್ನಾನಿ ಬಾಲಕಂ, ಒಂದು ದೊಡ್ಡ ಮನೆಯಲ್ಲಿ ಒಂದು ಗಂಡು ಮಗು ಹುಟ್ಟುಬಿಟ್ರೆ ಅದನ್ನ ಎಲ್ಲರೂ ಒಂದು ರತ್ನಕ್ಕೆ ಸಮಾನವಾಗಿ ಎತ್ತಿ ಮುದ್ದಾಡ್ತಾರೆ ಸ್ವಾಮಿ. ಅದು ಒಂದು ಮುತ್ತು ಮುತ್ತು ಕವ ಮುತ್ತು ರತ್ನ ವಜ್ರ ವೈಡೂರ್ಯ ಏನಕ್ಕಿಲ್ಲ ಹಂಗೆ ಮಗು ಜನಿಸ್ಬಿಟ್ರೆ. ಅಲ್ಲಿಂದ ಗಗನೇ ರವಿರತ್ನಾನಿ ಗೃಹೇ ರತ್ನಾನಿ ಬಾಲಕಂ ಶಯನೆ ಶ್ರೀರತ್ನಾನಿ, ಶಯನ ಕಾಲದಲ್ಲಿ ಸ್ತ್ರೀಯಳು ಒಂದು ರತ್ನ. ಸಭಾಸ್ಥಾನ ರತ್ನ ಪಂಡಿತಂ ಅಂದ್ರೆ ಕೂಡಿರ್ತಕ್ಕಂತ ಮಹಾಜ್ಞಾನಿಗಳ ಜೊತೆ ಒಡನಾಡುವುದೇ ಒಂದು ರತ್ನಕ್ಕೆ ಸಮಾನವಾದ. ಈಗ ನೀವಂತರ ರತ್ನ ತರ ಆಗ್ಬಿಟ್ಟಿದ್ದೀರಿ ಇಲ್ಲಿ. ನಿಜವಲ್ವೇ ಗೌಡ್ರೆ, ನಾ ಏನೋ ಅಂತಿದ್ದಕ್ಕಪ್ಪ ನಿಮ್ಮ ಏನ್ರಿ ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ರಲ್ರಿ ಗೌಡ್ರ. ಎಲ್ಲ ಹಿರಿಯವರ ಆಶೀರ್ವಾದ, ಕಲಾವಿದರ ಪ್ರೇರಣೆ. ಆ ಕಲಾವಿದರ ಜೊತೆ ನಾವು ಕೂಡಿ ಬಾಳಿದಾಗ ಒಂದಲ್ಲ ಎರಡಲ್ಲ ನಾಲ್ಕು ಅದನ್ನ ಅನುಸರಿಸ್ಕೊಂಡ್ ಬರ್ತದೆ. ನೀವು ನಾಟಕ ಗಿಟ್ಕ ಕಲ್ಸಿರಾ? ಎಲ್ಲ ಸ್ವಾಮಿ ಹರಿಕತೆ ಮಾಡ್ತೀನಿ, ಅದು ಏನೇನೋ ಒಂದೊಂದು. ಇವ್ರ ಮಾತಿಗೆ ಇದು ಇರೋದು ಹರಿಕತೆ ದಾಸುರುಕವ ಕಥಾ ಕಾಲಕ್ಷೇಪ ಮಾಡೋರು ಇವರು. ಅದನ್ನು ಒಂಚೂರು ಹಂಗೆ ಬಿಡಿ ನೋಡವ. ಈಗ ಹೇಳಿದ್ದೆಲ್ಲ ಹರಿಕತೆ ದಕ್ಕಪ್ಪ. ತಡೆಯಪ್ಪ ಒಂದ್ ಕತೆ ಹೇಳಿ. ಹೇಳಿದೊಳಗೆ ಪ್ರಿಯ ಬನ್ನಿಸಿದ ಪರಮ ಪುರುಷ ಹರಿಚರಿತಯ ಪಾಡುವೆ ಪಾಡಿ ಪೊಗಳಲ್ಲ ತಿಮೋದವೆನಿಪುದು ಸುರಚಿರವಾಗ್ಯ ಸುಧಾರಕವು ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಸೀತಾರಾಮ. ನೆರವು ಉಜ್ಜನೀಪುರದಲ್ಲಿ ಸತ್ಯಸಂಧನಾಗಿರ್ತಕ್ಕಂತಹ ಮಹಾಶ್ರೇಷ್ಠನಾದ ವಿಕ್ರಮಾರ್ಕರಾಯನು ಸತ್ಯಸಂದಸ್ಯದಿಂದ ಆ ರಾಜ್ಯಭಾರವನ್ನು ಮಾಡುತ್ತಿದ್ದಾನೆ. ಒಂದ ಹನ್ನೊಂದು ದಿವಸ ಆತನ ಮಂತ್ರಿ ಆಗಿರ್ತಕ್ಕಂತಹ ಬಟ್ಟೆಯನ್ನು ಕೇಳುತ್ತಾನೆ. ಯಾ ಎನ್ನ ಪುರದಲ್ಲಿ ಮಳೆ ಬೆಳೆಗಳು ಹುಯ್ದು ಎಲ್ಲರೂ ಕ್ಷೇಮದಿಂದಿರುವರಿ. ಆವಾಗ ಆ ಬಟ್ಟೆ ಹೇಳ್ತಾನೆ, ಸ್ವಾಮಿ ಕೊಡುವವರೇ ವಿನಃ ಕೇಳುವವರಾದಿಲ್ಲ ಈ ಎನ್ನ ಪುರದೊಳಗೆ ಎಂಬುದಾಗಿ ಆ ಬಟ್ಟೆಯು ಹೇಳ್ತಾನೆ. ಆ ಮಾತನ್ನು ಕೇಳಿ ಪರಮ ಸಂತೋಷ ಭರಿತನಾಗಿರ್ತಾನೆ ಯಾವ ವಿಕ್ರಮ. ತದನಂತರ ಕಾಲದಲ್ಲಿ ಆ ಪುರದ ಬಾಹಿಯಲ್ಲಿ ಓರ್ವ ಭೂಸರೋತ್ತಮ ದೇವದತ್ತನೆಂಬುವನು ಓರ್ವನು ತಿನ್ನಲು ಅನ್ನವಿಲ್ಲದೆ ಉಡಲು ಬಟ್ಟಿ ಇಲ್ಲದೆ ಇರಲು ಗೃಹವಿಲ್ಲದೆ ಅರಬೀಸಕ್ಕೂ ಗತಿ ಇಲ್ಲದ ಮತಿಹೀನಾಗಿ ಸತ್ಯಸೂತ್ರನನ್ನು ಕಟ್ಟಿಕೊಂಡು ಹೇ ಪರಮಾತ್ಮ ಏನು ಮಾಡಲಿ ಎಂಬುದಾಗಿ ಚಿಂತಾಕ್ರಾಂತನಾಗಿ ಕಾಲ ಕಳೆಯುತ್ತಿರುವ ಸಮಯದಲ್ಲಿ ಆ ಪುರದ ಬಾಹಿಯಲ್ಲಿದ್ದಾಗ ಆತನ ಧರ್ಮಪತ್ನಿಯಾಗಿರ್ತಕ್ಕಂಥ ಸುಮತಿ ಹೇಳ್ತಾಳೆ, ಸ್ವಾಮಿ ಈ ಉಜ್ಜನೀಪುರದೊಳಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ಬನ್ನಿ. ಈ ಎನ್ನ ಹಸುವಿನಿಂದ ನಡುತ್ತಿರುವ ಈ ನನ್ನ ಮಕ್ಕಳಿಗೆ ಕೊಟ್ಟು ಹಸುವನ್ನು ಹೆಂಗಿಸೋಣ ಸ್ವಾಮಿ, ಹೋಗಿ ಬನ್ನಿ. ಇಲ್ವಮ್ಮ, ನಮಗೆ ಒದಗಿರುವ ದಾರಿದ್ರವನ್ನು ಹೋಗಲಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲದ ಮೇಲೆ ಯಾರು ನನ್ನನ್ನು ಈ ನನ್ನ ದಾರಿದ್ರವನ್ನು ಹೋಗಲಾಡಿಸುವರು ಎಂಬುದಾಗಿ ಹೇಳ್ತಾನೆ. ಆವಾಗ ಸತ್ಯ ಮಾತಿನಂತೆ ಆ ಪುರದೊಳಗೆ ಭಿಕ್ಷೆಯನ್ನು ಮಾಡಲು ಹೋಗುತ್ತಾನೆ. ಇದು ಯಾವುದು ಕತೆ ಗೌಡ್ರ? ಶನಿದೇವರ ಕತೆ ಕಪ್ಪ ಇದು. ಸುಮಾರು ಎಷ್ಟು ಕತೆ ಮಾಡ್ತೀರಿ ನೀವು? ಒಂದ ರಾಜ ವಿಕ್ರಮ ಗಜಗೌರಿ ರತ ನಳದ ಮೀಂತಿ ಪರವಾಗಿಲ್ಲ. ನಮ್ ಗುರುರಾಜಲ್ ನಾಯ್ಡು ಅವ್ರು ಮಾಡ್ತಿದ್ದೆಲ್ಲವನ್ನೂ ಮಾಡ್ತೀರಿ ನೀವು. ಈಗ ಇವ್ರು ಶುರು ಮಾಡಿದ್ರಲ್ಲಪ್ಪ ಪ್ರಾರಂಭ ಗುರುರಾಜು ನಾಯ್ಡ್ರವರು ಹಂಗೆ ಮಾಡೋದು ನಾನು ಕೇಳಿವ್ನಿ. ನಾನು ಯಾರು ಕೇಳಿಲ್ಲ ಹೇಳು, ಎಲ್ಲರೂ ಕೇಳೋರ ಕಬಿಟ್ಟು. ಆದ್ರೂ ಚೆನ್ನಾಗಿ ಕಲ್ತ್ಕೊಂಡಿದ್ರಿ ಗೌಡ್ರೆ ನೀವು. ಗೌಡ್ರೆ ಈಗ ನಮ್ಗೆ ಬೇರೆ ಏನೋ ಒಂದ್ ಕೆಲಸ ಇತ್ತು, ಹಂಗಾಗಿ ಹೊರಡ್ಬೇಕಾಗಿತ್ತು. ಬಂದಿದ್ದು ಸಂತೋಷ ಆಯ್ತಾ. ಆದ್ರೆ ಹೋಗೋಕ್ಕಿಂತ ಮುಂಚೆ ಈಗ ವ್ಯವಸಾಯದ ಬಗ್ಗೆ ಒಂದೆರಡು ಮಾತಾಡ್ಲಿ. ಶಂಕರಣ್ಣ ಕರ್ಕೊಂಡ್ ಬಂದವನು, ಅವನು ಒಳ್ಳೆಯವನೇ. ಈ ಊರಿಗೆ ಬೇಕಾದ ನಾನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ತಡಿಯಪ್ಪ ವಸಿ, ಹೇಳ್ತೀವಿ, ನೀನು ವಿಚಾರನ ಹೇಳು. ನಂದಿ ಹೇಳಿಯ ಯಾಕೆ ತಟ ತಟ ಅಂದಿಯೇ ವಸಿ ಇರು, ಅದೇನ ಸುಬ್ಬಣ್ಣ ಕೇಳ್ತಾನೆ. ಈಗ ನಮ್ ಶಂಕರಣ್ಣ ಇವನು ಒಳ್ಳೆ ಕಲಾವಿದ ಹೇಳಿ, ಅದ್ರಲ್ಲಿ ಏನು ಅನುಮಾನನೇ ಇಲ್ಲ. ನಮ್ ಊರಿಗೆ ಒಂಥರ ಹೆಮ್ಮೆ. ಆದ್ರೆ ಕೃಷಿ ಕಡೆ ವಸಿ ಗಮನ ಕಡಿಮೆ. ಏನೋ ಸಿಸಿಯ ರಾಜಣ್ಣ ಇರೋದಕ್ಕೆ ವಸಿ ನಡೀತಾ ಐತೆ. ಅದಕ್ಕೆ ಕಿವಿ ಮಾತು ತರ ಒಂದೆರಡು ಮಾತು ಹೇಳ್ಬಿಟ್ರೆ ನಾವು ಕೇಳಿ ನಮ್ ಕಿವಿನು ಪವನ ಆಯ್ತು. ನಿಜ, ಈಗ ನನ್ ಬಗ್ಗೆನು ಹೇಳುರಂತೆ. ಈಗ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನ್ ಪ್ರಶ್ನೆ ಅಂದ್ರೆ, ಈಗ ನಿಮ್ ಕಾಲಕ್ಕೆ ವ್ಯವಸಾಯ ಮುಗಿದೋಗ್ಬಿಟ್ರೆ ಮುಂದೆ ನಮ್ಗೆ ಅನ್ನ ಹಾಕೋರು, ದೇಶಕ್ಕೆ ಪ್ರಪಂಚಕ್ಕೆ ಅನ್ನ ಕೊಡೋರು ಯಾರು? ನಮ್ ಯುವಕರು ಯಾಕೋ ವ್ಯವಸಾಯದ ಬಗ್ಗೆ ಆಸಕ್ತಿ ಕೊಡ್ತಾ ಇಲ್ಲ. ನಿಮ್ ಮಕ್ಳು ಹೆಂಗೆ, ನಮ್ ಯುವಕರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸ್ವಾಮಿ. ಯುವಕರು ಈಗಿನ ಪ್ರಪಂಚದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಎಲ್ಲಾ ಹೋಗಿ ಹೋಗಿ ಸಿಟಿ ಬಿದ್ದು ಈ ನಮ್ಮ ವ್ಯವಸಾಯ ಎಲ್ಲವೂ ಅಧೋಗತಿ ಇಳಿದ್ಬಿಟ್ಟಿದೆ. ಯಾಕೆ ಇಳಿ? ಯಾಕೆ ಅಂದ್ರೆ ಇವತ್ತಿನ ಈ ವ್ಯವಸಾಯದಲ್ಲಿ ಅವ್ರಿಗೆ ಏನು ಅಂತದ್ದು ಫಲಿಸ್ತಾ ಇಲ್ಲ. ನಾವು ಒಂದು 10,000 ಖರ್ಚು ಮಾಡಿ ಒಂದ್ ಎಕರೆ ಬೇಸಾಯ ಮಾಡಿದ್ರೆ ಅದರಲ್ಲಿ 2,000 ಉಳಿಸ್ಬೇಕಾದ್ರೆ ಭಾರಿ ಕಷ್ಟ ಇದೆ ಸ್ವಾಮಿ. ಅದಕ್ಕೋಸ್ಕರವಾಗಿ ಎಲ್ಲ ಬಿದ್ದ್ಬಿಟ್ಟವ್ರೆ. ಆದ್ರೆ ಈ ನಾವು ತಿನ್ನೋ ತಕ್ಕಂತ ಅನ್ನವನ್ನು ನಾವೇನಾರೆ ಮರೆತು ಮಲಗಿದರೆ, ತಿನ್ನಲು ಅನ್ನವಿಲ್ದಂಗೆ ನಾವು ಬಹಳ ಅದಕ್ಕೋಸ್ಕರವಾಗಿ ನಾವು ಮಣ್ಣಿನ ಮಕ್ಕಳು ಮಣ್ಣನ್ನೇ ನಾವು ನಂಬಬೇಕು. ಮಣ್ಣಿನ ಮಕ್ಕಳು ಮಣ್ಣು ನಂಬಿ ನಾವು ಕಾಲ ಕಳೆದ್ರೆ ನಮ್ಗೆ ಜೀವನವೇ ವಿನಃ ಅಲ್ಲಿ ಬರುವುದು ನಮ್ಮಲ್ಲಿ ಕ್ಷಣಕಾಲ ಉಳಿಯೋದಿಲ್ಲ ಸ್ವಾಮಿ. ಅದಕ್ಕೋಸ್ಕರ ನಾನು ಬೇಸಾಯದಲ್ಲಿ ನಿರತನಾಗಿ ಬೇಸಾಯ ಮಾಡಲೇಬೇಕು ಎಂಬುದಾಗಿ ಪಠಣ ತೊಟ್ಕೊಂಡು ನಿಂತಿದ್ದೀನಿ. ಆದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಈಗ ನೀವೇನ್ ಮಾಡಿದಿರಿ, ತೆಂಗು ಕಬ್ಬು ಇದೆಲ್ಲ ನಿಮಗೆ ವರ್ಷದ ಖರ್ಚಿಗೆ, ಮಕ್ಕಳ ಮದುವೆಗೆ, ಮನೆ ಕಟ್ಟಕ್ಕೆ ಎಲ್ಲ ವಸಿ ಸಹಾಯ ಮಾಡದೆ ಎಲ್ಲ ಮಾಡ್ತದೆ ಸ್ವಾಮಿ. ಅದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ನಾವು ಆದಷ್ಟು ಕಷ್ಟಪಟ್ಟು ಗೇಯ್ತೀವಲ್ಲ, ಕೂಲಿ ಜಾಸ್ತಿ ಕೊಡಕ್ಕಿಲ್ಲ. ನಾವೇ ಸ್ವತಃ ಗೇಯೋ ದೇಶದಿಂದ ನಮ್ಗೊಂದು ಮೂರ್ ಕಾಸು ಉಳಿತದೆ. ಏನಾರ ಈಗಿನ ಪ್ರಪಂಚದಲ್ಲಿ ಕೂಲಿ ನಾಲಿ ಕೊಟ್ಟಿ ಮಾಡಿಸ್ತೀನಿ ಅಂದ್ರೆ ಸ್ವಾಮಿ ಯಾವುದು ಉಳಿಯೋದಿಲ್ಲ. ಅದಕ್ಕೋಸ್ಕರ ಬೇಸಾಯ ಮಾಡೋನು ಭೂಮಿಯಲ್ಲಿ ಬಹಳ ಶ್ರಮ ವಹಿಸಿ ಶ್ರದ್ಧೆಯಿಂದ ಮಾಡಿದ್ರೆ. ಅವ್ರು ಪಾಪೆಗೌಡರು ಆಡೋ ಅರಿಕತೆ ಎಲ್ಲ ಕೇಳದ್ಮಕ್ಕೆ, ಅವ್ರು ಆಡ್ತಿರೋ ಮಾತಿನ ಶೈಲಿ ಎಲ್ಲ ಕೇಳದ್ಮಕ್ಕೆ, ಅವ್ರಿಗೂ ವ್ಯವಸಾಯನು ಅಷ್ಟೇ ರಾಗಬದ್ಧವಾಗಿ ತಾಳಬದ್ಧವಾಗಿ ಮಾಡ್ತಾವ್ರೆ. ಕ್ರಮಬದ್ಧವಾಗಿ ಸೇರಿಸ್ಕೊಂಡಂಗೆ ಅಲ್ಲೇನು ವ್ಯವಸಾಯ ವ್ಯವಸಾಯ ಮಾಡೋ ತಾಳ ಹಾಕೋ ಮಾಡಕ್ಕದ್ದ ಅಂದ್ರೆ ಏಳದ್ದು ಆ ರೀತಿನಲ್ಲಿ ಮಾಡ್ತಾರೆ ಅಂತ ಹಂಗ ಮಾಡ್ತಿರೋದು ಹೋಲ್ಕೆ ಕ್ರಮಬದ್ಧವಾಗಿ ಮಾಡ್ತಾರೆ. ಯಾಕಪ್ಪ ನೀನು ಮಾಡಿರ್ಲಿಲ್ವ ಆರ್ಮೋನಿಯಂ ಪೆಟ್ಟಿಗೆ ಎತ್ಕೊಂಡೋಗಿ ಏನೋ ಗಿಡ ಬೆಳೆಸ್ತೀವಿ ಎಲ್ಲ ನಿನ್ನಿಂದ ಲೆಕ್ಕಪ್ಪ ಆಗಿದ್ದ ಅವತ್ತು ಎಲ್ಲ. ನೀವು ಅಲ್ಲೂ ಪದಗಳು ಆಡ್ತಾ ಇರ್ತೀರಾ ಊರಲ್ಲಿ? ಅಲ್ಲೂ ನಾಟಕ ಮಾಡ್ತೀವಿ. ಎಲ್ಲ ಗದ್ದೆ ಕೆಲಸ ಮಾಡುವಾಗ, ಗದ್ದೆ ಕೆಲಸ ಮಾಡುವಾಗ್ಲೂ ಮನಸ್ಸಿಗೆ ಅದು ಆತ್ಮತೃಪ್ತಿ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಹಾಡ್ತಾ ಇರ್ಬೇಕು. ಈಗ ಕೌಡ್ರೆ ಎಷ್ಟು ಮುದ್ದೆ ಉಂಡ್ರಿ? ಏನ್ ಸ್ವಾಮಿ ನಾವೇನ್ ಒಂದ್ ಮುದ್ದೆ ಉಣ್ತೀವಿ, ಹುಳ್ಳಿಕಾಳು ಸಾರು ಅಚ್ಚುಕಟ್ಟಾಗಿ, ತರಕಾರಿ ಸಾರು, ಇದನ್ನ ಒಂದ್ ಸ್ವಲ್ಪ ಅನ್ನ, ಎಷ್ಟು ಉಣ್ಣಕ್ಕಾಗುತ್ತೆ ವಯಸ್ಸಿನಲ್ಲಿ? ಯಾಕೆ ಕೇಳಿದೆ ಅಂದ್ರೆ ನನ್ನ ವಯಸ್ಸು ಕಾಲದಲ್ಲಿ ಸ್ವಾಮಿ ನಾನು 4-5 ರೊಟ್ಟಿ ತಿಂದು 1 ಎಕರೆ ಬದಕಡದು. 4 ರೊಟ್ಟಿ ತಿನ್ನುವೆ, 1 ಎಕರೆ ಬದಕಡಿವೆ. ಮುದ್ದೆ ಮುದ್ದೆ ಒಂದೂವರೆ ಮುದ್ದೆ ಉಣ್ಣವೆ ಸ್ವಾಮಿ. ಒಂದಷ್ಟು ಅನ್ನ ಅನ್ನಷ್ಟು ಅನ್ನ ಉಣ್ಣವು. ಈಗ ವಯಸ್ಸಾಯ್ತು, ಈಗ ಕ್ಷೀಣ ಸ್ಥಿತಿಗೆ ಬಂದಾಗ ಈಗ ಏನಿದ್ರು 1 ರೊಟ್ಟಿ ಒಂದ್ 1/2 ಮುದ್ದೆಗೆ ಬಂದಿ. ಯಾಕೆ ಕೇಳಿದೆ ಅಂತ ಬೇಸರ ಮಾಡ್ಕೋಬೇಡಿ. ಹೇಳಿ ಸ್ವಾಮಿ. ನಿಮ್ಮ ಆರೋಗ್ಯದ ಗುಟ್ಟು ನನಗೆ ಯಾಕೋ ಒಂದ್ ಸ್ವಲ್ಪ ಬೇಕು ಅನಿಸ್ತಾ ಇದೆ. ನಾನು ನಿಮ್ಮಂಗೆ ಹೊಸ ಪದ್ಧತಿ ಮಾಡ್ಕೊಳ್ಳೋ ಅಂತ. ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಂಡು ಕೇಳಕ್ಕಾಗಲ್ವಾ? ಎಲ್ಲ 3 ಹೊತ್ತು ಬರೀ ತಿನ್ನದ್ನೇ ಯೋಚನೆ ಮಾಡ್ತೀವಲ್ಲ. ಹಂಗಲ್ಲಪ್ಪ, ತಾನು ಹಂಗಿರಕ್ಕೆ ಅದ್ನೇ ಅವ್ರಿಗೆ ಜನಪದ ಗೀತೆ ಹೇಳು ಅಂದ್ರೆ ಅದ್ರಲ್ಲೂ ಹೋಗಿ ಎಷ್ಟು ತಿಂದಾರಿ ಅಂತ ಕೇಳಕ್ಕ. ಮೂಕಪ್ಪ ಆರೋಗ್ಯ ಹಂಗಿರ್ತದೆ ಅವ್ರದ್ದು? ನಿನ್ನ ಒಣಕೈದಾರಪ್ಪ ಅವರು, ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಾರ ಆರೋಗ್ಯ ಹೇಳೋಣ. ಸುಬ್ಬಣ್ಣ ನೀನು ವಸಿ, ನಾನು ಹೊರಗಡೆ ಹೋಗ್ಬೇಕು, ಆಯ್ತಾ? ಕೆಲಸ ಐತೆ. ಪಾಪೇಗೌಡನು ನೋಡ್ದಂಗ ಆಯ್ತು. ಪಾಪೇಗೌಡ್ರೆ ಹೇಳಿ, ನಮ್ಮ ಊರ್ನಾಗೂ ಏನಾರು ಒಂದು ಕಾರ್ಯಕ್ರಮ ಮಾಡಿಕತೀವಿ, ಬರೂರಂತೆ. ಇವಾಗ ಹೆಂಗೂ ಶಂಕರಣ್ಣ ಹೇಳವನೆ, ಅವ್ರ ಹಟ್ಟಿನಾಗೇನೆ ಮುದ್ದೆ ರೆಡಿ ಆಗೈತೆ. ಈಗ ಕಮಲಕ್ಕನ ಕೈ ಕಷಾಯ ಕುಡಿಬೇಕು ನೀವು. ಸದ್ಯಕ್ಕೆ ಈಗ ಅದೇ ನಮ್ಗೆ ಸ್ವಾಮಿ. ಹುಳ್ಳಿಕಾಳು ಸಾರು ಆನಂದವಾಗಿ ಒಂದಿಷ್ಟು ಗಾತ್ರ ಮೇಲೆ ಹುಳ್ಳಿಕಾಳು ಉಪ್ಸಾರು ಬೆಣ್ಣೆ ಪರಮಾಮೃತ. ಬಿಸಿ ಇರ್ಬೇಕು ಅಲ್ಲ ಕೊಡ್ರೆ, ಬಿಸಿಗೆ ಬೆಣ್ಣೆ ಹಾಕಬಿಟ್ರೆ ತಗೋವ. ಮನೆಗೆ ಫೋನ್ ಹಚ್ಚು ಮಾಡ್ಲಿ ಬೇಗ ಬೇಗ. ಅಯ್ಯೋ ಅಲ್ಲಕ್ಕವ್ವ, ನಾವ್ ಊರ್ಗ ಹೋಗಕ್ ಮೊದ್ಲೇ ಹೇಳ್ಬಿಟ್ಟು ಹೋಗಿವ್ನಿ ಇಂಥ ದಿವಸ ಕರ್ಕ ಬತ್ತೀನಿ ಅಂದ್ಬಿಟ್ಟು. ಮೊನ್ನೆ ಹೋಗಿದ್ದು ನಾನು. ಅದೇನ್ ಕಷಾಯ ವಸಿ ಬಿಸಿ ಮಾಡು, ಅಷ್ಟೊತ್ತಿಗೊಂದು ಆಡ್ ಬಿಡ್ಲಿ. ಏ ಈಗ ಕಷಾಯ ಕುಡ್ಕೊಂಡು ಇನ್ನು ಚೆನ್ನಾಗಿ ಆಡ್ಬಿಡ್ಲಿ. ಇರೋಣ, ಅಷ್ಟ ಕಷಾಯ ಮಾಡ್ಕೊಂಡ್ ತರ್ತೀನಿ. ಆಮೇಲೆ ನಿಮ್ಮ ಮಟ್ಟಿಗೆ ಹೋಗ್ಬಾರ್ದ ಮುದ್ದೆ ಉಣ್ಣಕ್ಕೆ. ತಗೋಬೋವ ಕೌಡ್ರೆ. ಈಗ ಕಮಲಕ್ಕ ಒಳಗಡೆ ಹೋಗವಳೆ, ಹಂಗೆ ಕೇಳ್ತಾ ಕೇಳ್ತಾ ಕಷಾಯ ಆಗ್ಲಿ. ಅಷ್ಟೊತ್ತಿಗೊಂದು ನಾಟಕದ ಆಡ್ ಈ ಕಡೆ ಬಿಟ್ಬಿಡಿ. ಸುರಕುಲ ಹಿಂಸಿಸಿ ನಿಷ್ಕರುಣಿತಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾದನಪುರವಿದಂ ದುರುಳ ದಶಾದನಪುರವಿದಂ ನಿರುಚಿಸಿದೆ ಶ್ರೀರಾಮಚಂದ್ರನ ಕೃಪೆಯಿಂದ ಶಂಕರಣ್ಣ ಈಗ ನೋಡಪ್ಪ ಬಹಳ ಖುಷಿ ಆಗೋಯ್ತು ಕೊನೆ ಬಸ್ ನಾನು ಹೊಸಿ ಪಕ್ಕದ ಊರಿಗೆ ಹೋಗ್ಬೇಕು ಹೋಗಿದ್ ಬರ್ಬೇಕು ಆಯ್ತಾ ಈಗ ಭೇಟಿ ಆಗುವ ಗೌಡ್ರೆ ಹೋಗ್ ಬನ್ನಿ ಮುಂದಿನ ಸಲ ಬಂದಾಗ ಹೊಸಿ ಬೇಗನೆ ಬನ್ನಿ ಕೈಲ ಇಟ್ಕೊಂಡು ತಟ್ಟೆ ಇಟ್ಕೊಂಡ್ ಬಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ಯ ಶಂಕರಣ್ಣನ್ ಮನೆ ಊಟಕ್ಕೆ ಹೋಗುವ ಅಂದ್ರೆ ನೀದೇನಣ್ಣ ಇವತ್ತೇ ಇವತ್ತು ಗೌಡ್ರಿಗೆ ಮಾಡ್ಸಿರೋದೆ ಸ್ಪೆಷಲ್ ನಾನು ಹೇಳ್ತೀನಿ ಊಟ ಆಗ್ತಾನೆ ಒಟ್ಟಿಗಿಟ್ ನೋವು ಬಂದೂಟ ಮಾಡ್ಬಿಟ್ಟು ಬಾ ಮುಂದಿನ ವಾರ ಪರಿಣಾಮ ನೋಡ್ಕೊಂಡು ಬೇಡ ಈಗ ನೀನು ಪಾಪೆ ಕೊಡ್ರು ಬತ್ತವ್ರೆ ಅಂತ ನಾ ಫೋನ್ ಮಾಡಿ ಹೇಳಿದ್ರೆ ರೊಟ್ಟಿ ಅವ್ರು ರೆಡಿ ಮಾಡ್ತಾರೆ ಎಲ್ಲನು ಬಾಯಿ ನೀನು ಮಾಡಿಸ್ಕೊಂಡ್ರವ ನಾ ಏನ್ ಬೇಡ ಅನ್ನ ನೀನು ಹೋಗಪ್ಪ ನಾನೇನ್ ಬೇಡ ಅನ್ನ ಹೋಗೋಣ ನೀನು ಹೋಗು ನಾ ಬೇಡ ಅನ್ನ ಆಯ್ತು ಎಲ್ಲರು ನಡ್ರಪ್ಪ ಹೋಗೋಣ ಯಜಮಾನ್ರಿ ಇಲ್ಲ ನಿಜ ನಿಜ ಗೌಡ್ರೆ ನಡ್ರಿ ಈಗ ಹೋಗ್ಬಿಟ್ಟು ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಕೆಆರ್ಪೇಟೆ ತಾಲೂಕು ಮಡುವಿನಕೋಡಿಯ ಕೃಷಿಕ ಪಾಪೇಗೌಡ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಆಗಸ್ಟ್ 9 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಲಾಭದಾಯಕ ಹೈನುಗಾರಿಕೆಗೆ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹೈನು ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾ ಮಹದೇವಯ್ಯ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಆಗಸ್ಟ್ 10 ಮಂಗಳವಾರ. ಹೈನು ರಾಸುಗಳ ಆಯ್ಕೆ, ನಾವು ಎಷ್ಟೇ ಫೀಡಿಂಗ್ ಮಾಡಬಹುದು, ಎಷ್ಟೇ ಒಳ್ಳೆ ಕ್ವಾಲಿಟಿ ಹುಲ್ ಬೆಳಿಬಹುದು, ಎಷ್ಟೇ ತರದ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅನ್ನ ನಾವು ಅಳವಡಿಸಿಕೊಂಡ್ರು ಸಹ ಅದರಲ್ಲಿ ಒಳ್ಳೆ ತಳಿಗಳಿಲ್ಲ ಅಂತ ಅಂದ್ರೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ, ಆವಾಗ ಲಾಭ ಅಷ್ಟೊಂದು ಇರೋದಿಲ್ಲ. ಹೌದು, ಅದಕ್ಕೋಸ್ಕರ ನಾವು ತಳಿ ಆಯ್ಕೆಗೆ ನಾವು ಹೆಚ್ಚಿಗೆ ಗಮನ ಕೊಟ್ಟು ತಳಿ ಆಯ್ಕೆನೂ ಸಹ ಮಾಡ್ಕೋಬೇಕಾಗ್ತದೆ. ಇಲ್ಲಿ ತಳಿ ಆಯ್ಕೆ ಹೇಗ್ ಮಾಡೋದು, ನಮ್ಮ ಉದ್ದೇಶ ಹಾಲು ಉತ್ಪತ್ತಿ ಮಾಡುವುದು, ಈ ಕೆಲಸಕ್ಕಲ್ಲ ಅಥವಾ ಬೇರೆ ಇನ್ಯಾವುದು ಮೀಟ್ ಪ್ರೊಡಕ್ಷನ್ ಅಲ್ಲ, ಹಾಲು ಉತ್ಪತ್ತಿಗೆ ನಾವು ಈಗ ಮಾತಾಡ್ತಾ ಇರೋದ್ರಿಂದ ಹಾಲು ಉತ್ಪತ್ತಿಗೆ ಏನೆಲ್ಲ ಗುಣಗಳು ಇರಬೇಕು ಬಸ್ಕೊಳ್ಳಲಿ ಅನ್ನೋದನ್ನ ತಮ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ದೇಶದಲ್ಲಿ ಹೆಚ್ಚಿಗೆ ಹಾಲು ಉತ್ಪತ್ತಿ ಕಾರಣವಾದವು 2 ತಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು HF ಮತ್ತೆ ಇನ್ನೊಂದು JCS. ಆಗಸ್ಟ್ 11 ಬುಧವಾರ ಆಹಾರದಲ್ಲಿ ಕಿರುಧಾನ್ಯಗಳ ಪ್ರಾಮುಖ್ಯತೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೊಂದಿಗೆ ಸಂದರ್ಶನ. ಈ ಒಂದು ಧಾನ್ಯಗಳು ಏನಿದೆ, ಸಿರಿಧಾನ್ಯಗಳು, ಇಳುವರಿ ಆದ ನಂತರ ಕಟಾವ್ ಆದ ನಂತರ ಇದರಲ್ಲಿರೋ ಒಂದು ಒಂದೇ ಒಂದು ಅನಾನುಕೂಲತೆ ಅಂದ್ರೆ ಅದ್ರ ಇತ್ತೀಚಿನ ದಿನ ಅದು ಸರಿ ಮಾಡ್ಲಾಗ್ತಾ ಇದೆ. ಇದ್ರ ಒಂದು ಸಂಸ್ಕರಣೆ, ನಾನು ಅವಾಗ್ಲೇ ಹೇಳಿದಾಗೆ ಇವು ಒರಟು ಧಾನ್ಯಗಳು, ಅದ್ರ ಮೇಲಿರುವಂತ ಏನ್ ಹೊಟ್ಟು ಏನಿರುತ್ತೆ ಅದು ತುಂಬಾ ಗಟ್ಟಿಗೆ, ಯಾಕೆಂದ್ರೆ ಇದು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರೋದ್ರಿಂದ, ಆಮೇಲೆ ಅದು ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಇದ್ರ ಸಂಸ್ಕರಣೆ ಸ್ವಲ್ಪ ಕಷ್ಟದಾಯಕ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ ಏನ್ ಮಾಡುತ್ತೆ, ಇದ್ರ ಒರಳಲ್ಲಿ ಒಂದ್ ಕೆಲಿ ಹಾಕಿ ಕುಟ್ಟಿ ಕುಟ್ಟಿ ಅದನ್ನ ಅಕ್ಕಿ ಮಾಡಿ ಅದನ್ನ ಉಪಯೋಗಿಸ್ತಾ ಇದ್ರು. ಸೊ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ಅದಕ್ಕೆ ಒಂದು ಯಂತ್ರೋಪಕರಣಗಳು ಬಂದಿದಾವೆ, ಆದ್ರೆ ಆ ಯಂತ್ರೋಪಕರಣಗಳ ಸಂಖ್ಯೆ ಎಲ್ಲರ ಒಂದು ನಿಲುವಿಗೆ ಸಿಗ್ತಾ ಇದೆ. ಈ ಸಂಸ್ಕರಣಾ ಘಟಕಗಳು ಈ ಬೇರೆ ಧಾನ್ಯಗಳಿಗೆ ಇರೋಷ್ಟರ ಪ್ರಮಾಣದಲ್ಲಿ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ಇದೆ, ನಡೀತಾ ಇದೆ ಈಗ್ಲೂ. ಅಂದ್ರೆ ಅವರ ಹತ್ತಿರನೇ ಇರಲಾರದು, ಸ್ವಲ್ಪ ದೂರ ತೆಗೆದುಕೊಂಡು ಹೋಗುವಂತ ಒಂದು ಸಂದರ್ಭ. ಎಲ್ಲ ಒಂದ್ ಕಡೆ ತಾಲೂಕ್ ಪ್ಲೇಸ್ ಅಲ್ಲಿ ಇರುತ್ತೆ ಅಥವಾ ಜಿಲ್ಲಾ ಇದರಲ್ಲಿ ಇರುತ್ತೆ, ಅವ್ರು ತಮ್ಮ ಹಳ್ಳಿಯಿಂದ ಅಲ್ಲಿಗೆ ಸಾಗಾಟ ಮಾಡೋದಕ್ಕೆ ಕಡಿಮೆ, ಆಮೇಲೆ ಅದನ್ನ ಕಡಿಮೆ ಜಾಗದಲ್ಲಿ ಬೆಳೆದಿರ್ತಾರೆ. ಆಗಸ್ಟ್ 12 ಗುರುವಾರ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಕೆಆರ್ ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಮಡುವಿನ ಕೋಡಿಯಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ಪಾಪೇಗೌಡ. ಒಂದು ಎಕರೆಗೆ ಸ್ವಾಮಿ ಸಾವಯವ ಅಂಶಗಳು ಅಂದ್ರೆ ರಸಗೊಬ್ಬರ, ಧನಿಯನ ಕೊಟ್ಟಿಗೆ ಗೊಬ್ಬರ, ಸೊಪ್ಪು, ಇವೆಲ್ಲವನ್ನು ನಾವು ಭೂಮಿಗೆ ಯಥೇಚ್ಛವಾಗಿ ಸೇರಿಸಿದ್ರೆ ಭೂಮಿ ಫಲವತ್ತಾಗಿರುತ್ತೆ. ಅದೇ ಭೂಮಿಗೆ ನಾವು ಈ ಮನೆ ಗೊಬ್ಬರ, ಇವೆಲ್ಲ ಸಾವಯವ ಗೊಬ್ಬರ, ಸೊಪ್ಪು, ಬೇವಿನ ಸೊಪ್ಪು, ಈ ಹೊಂಗೆ ಸೊಪ್ಪು, ಇವೆಲ್ಲವನ್ನು ನಾವು ಭೂಮಿಗೆ ತುಣಿದ್ರೆ ಭೂಮಿ ದಿಕ್ಕಿಡೋದಿಲ್ಲ. ಈ ರಸಗೊಬ್ಬರ ಹಾಕ್ತಾನೆ, ಈ ಮೆನ್ಯೂರ ಹಾಕಿ ಹಾಕಿ ಭೂಮಿಯನ್ನು ಬೆಂಡಿಗಡೆ ಬಿಡ್ತಾರೆ. ಅದಕ್ಕೋಸ್ಕರವಾಗಿ ನಾವೇನಿದ್ರೆ ಅದನ್ನು ಕಾಲ ಪ್ರಮಾಣವಾಗಿ ಎಷ್ಟು ಹಾಕ್ಬೇಕು ಅಷ್ಟು ಹಾಕಿ ಬೆಳೀತಾ ಇರೋ ದೆಸೆಯಿಂದ ನಮ್ಮ ಭೂಮಿ ಇದುವರೆಗೂ ಫಲವತ್ತು ಕಳ್ಕೊಂಡಿಲ್ಲ ಸ್ವಾಮಿ. ಈಗ ಒಂದು ಕಬ್ಬು ಬೆಳೆಯೋ ಪ್ರದೇಶಕ್ಕೆ ಒಂದು ಬೆಳೆಗೆ ಈಗೇನ್ ಕೂಳೆ ಬೆಳೆನೋ ಅಥವಾ ತೆನೆ ಬೆಳೆನಾ? ತೆನೆ ಬೆಳೆ 90 ಟನ್ನಿಂದ 80 95 ಬತ್ತು ಸ್ವಾಮಿ. ಇನ್ನು ಕೂಳೆ 80 ಟನ್ ಬರಬೇಕಾದ್ರೆ ಕಷ್ಟ ಇದೆ. ಒಂದ ಹತ್ತು 7 ಬೆಳೆ ಮಾಡಿದ್ವು ಸ್ವಾಮಿ ಒಂದು ಕಬ್ಬನ್ನ ನಾವು. 7 ಬೆಳೆಲುವೆ ಭಾರಿ ಚೆನ್ನಾಗಿ ಬಂತು. ಆಗಸ್ಟ್ 13 ಶುಕ್ರವಾರ ಕಾಳುಮೆಣಸು ಕೃಷಿಯ ಅನುಭವ ಕುರಿತು ಕೆಆರ್ ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಕೆಡಗ ಗ್ರಾಮದ ಪ್ರಗತಿಪರ ಕೃಷಿಕ ಕೆಪಿ ನಟರಾಜು ಅವರೊಂದಿಗೆ ಸಂದರ್ಶನ. ಕಾಳುಮೆಣಸು ಸುಮಾರು ಜನ ಟ್ರೈ ಮಾಡಿದ್ದಾರೆ, ನನ್ನನ್ನು ಟ್ರೈ ಮಾಡಿರೋದ್ರಲ್ಲಿ ನನ್ನ ತಮ್ಮ ಪಾಸ್ ಆಗಿದ್ದಾನೆ, ಅವನು ಮಾಸ್ಟ್ರು ಪ್ರೈಮರಿ ಸ್ಕೂಲ್ ಮಾಸ್ಟ್ರು. ಇನ್ನೊಬ್ರು ಇಲ್ಲಿ ಗುಮ್ನಳ್ಳಿ ಅವರು ಒಬ್ರು ಹಾಕಿದ್ದಾರೆ, ಅವರು ಪರವಾಗಿಲ್ಲ, ಬಟ್ ಈ ಸಾರಿ ಅವ್ರದ್ದು ಇಳ್ಟು ಬಂದು ಹೋಗಿದೆ. ಟ್ರಂಚು ಮೇನ್ ಇಂಪಾರ್ಟೆಂಟ್ ಸರ್, ಮೆಣಸಿಗೆ ಮೆಣಸು ಬೆಳೆಯಕ್ಕೆ ಟ್ರಂಚ್ ಇಲ್ಲದೆ ಇದ್ರೆ ನೀರು ಬಸ್ದು ಹೋಗ್ಬೇಕು, ಕಂಪ್ಲೀಟ್ ಆಗಿ ಬಸಿಬೇಕು, ಒಂದ್ ದಿನಾನು ನೀರು ನಿಲ್ಬಾರ್ದು. ಅವರು ನಮ್ಮ ಬಾಳುಪೇಟೆ ಮಹೇಶ್ ಕುಮಾರ್ ಅವರು ನಮ್ಗೆ ಬ್ಯಾಟ್ ಫಾದರ್ ಇದ್ದಂಗೆ, ಅವ್ರು ಹೇಳ್ತಾರೆ 10 ನಿಮಿಷನೂ ನೀರು ನಿಲ್ಬಾರ್ದು ನಟ್ರಾಗ ಆತರ ನೋಡ್ಕೋತ. ಈಗ ಎಷ್ಟೇ ವರ್ಷದ ಬೆಳೆ ನೀವು ಬೆಳ್ಕೊಂಡು ಸರ್? ಈಗ ಬಳ್ಳಿಗಳು 8ನೇ ವರ್ಷದ. ಹಾಗೇನೆ ಶುಂಠಿ ಬೆಳೆಯಲು ಒಳ್ಳೆ ಕಾಸು ಮಾಡಿದೆ ಅಂತ ಹೇಳಿದ್ರಿ. ಹೌದು ಸರ್. ಎಷ್ಟು ಎಕರೆಲ್ಲಿ ಬೆಳೆದಿದ್ರಿ, ಯಾವ್ದು ತಳಿ? 1.5 ಎಕರೆಲ್ಲಿ ಬೆಳೆದಿದ್ದೆ, ತಳಿ ಬಗ್ಗೆ ಗೊತ್ತಿಲ್ಲ ಸರ್, ತಳಿ ಬಗ್ಗೆ ಏನು ಗೊತ್ತಿಲ್ಲ. 1.5 ಎಕರೆಲ್ಲಿ ಬೆಳೆದಿದೆ, ಫಸ್ಟ್ 2 ವರ್ಷ ಲಾಸ್ ಆಗಿದ್ದೆ, ರೋಗ ಬಂದಿತ್ತು, ರೋಗ ಬಂದು ಹೋಯ್ತು, ರೇಟು ಕಮ್ಮಿ ಇತ್ತು. ಆಗ ಯಾವ ಗದ್ದೆ ಚೆನ್ನಾಗಿತ್ತು ಅಂತ ಗದ್ದೆಗಳು ಫಸ್ಟ್ ಮೊದಲನೇ ವರ್ಷ ಒಂದ್ ಗದ್ದೆ ಉಳಿದಿತ್ತು, ಆ ಬೀಜ ತಗೊಂಡು ನೆಕ್ಸ್ಟ್ ಇಯರ್ ಹಾಕಿದೆ. ಅದರಲ್ಲೇ ಒಂದ್ 3 ಗದ್ದೆ ಉಳಿದಿತ್ತು, 2 ಗದ್ದೆ ಮಾರಾಕ್ಬಿಟ್ಟು 1 ಗದ್ದೆ ಬಿತ್ತನೆ ಬೀಜ ತಗೊಂಡು 1.5 ಎಕರೆಗೆ ಹಾಕಿದೆ. ಆ ವರ್ಷ ಒಳ್ಳೆ ಇಳುವರಿ ಬಂತು, 4 ಲಕ್ಷ ರೂಪಾಯಿ ದುಡ್ಡಾಗಿತ್ತು ಆ ವರ್ಷ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. बरसात के मौसम में लैंड स्लाइड जरूर होता है क्या? पहाड़ों पर मिट्टी की मजबूत पकड़ नहीं होने से ही ना बारिश में लैंड स्लाइड का खतरा बढ़ता है. तो इसमें गलती किसकी है काका? हमारी. हमारी गलती? कैसे? जैसे पेड़ ना लगाना और पेड़ों की कटाई, गलत खेती करना, लापरवाही से कूड़ा करकट फेंक देना जिससे पानी की निकासी का रुक जाना. ऐसी गलतियाँ कभी नहीं करो और लैंड स्लाइड से बचो. बिल्कुल आपके हित में तत्पर